ಪಕ್ಷಗಳ ಪ್ರತಿನಿಧಿಗಳ ಸಭೆ ಮತ್ತು ರಾಷ್ಟೀಯ ಸೇನಾ ಶಾಲೆಯಲ್ಲಿ ವ್ಯಾಸಂಗಕ್ಕೆ ವಿದ್ಯಾರ್ಥಿನಿಯರಿಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ಸರಣಿ ಸುಮೇಧ ಸೌಖ್ಯ. ಸುಮೇಧ ಸೌಖ್ಯ ಮನುಷ್ಯನ ಸಮಗ್ರ ಆರೋಗ್ಯದ ಮೂಲ ಮೆದುಳು ಆರೋಗ್ಯ. ನಿರಂತರ ತಲೆನೋವು, ಮರೆವಿನ ಕಾಯಿಲೆ, ಪಾರ್ಶ್ವವಾಯು, ಮೂರ್ಛೆ ರೋಗ, ಮೆದುಳಿನ ಸೋಂಕಿನ ಸಮಸ್ಯೆಗೆ ಉತ್ತರ ಸುಮೇಧ ಸೌಖ್ಯ ಸರಣಿ. ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಬೆಂಗಳೂರು ಆಕಾಶವಾಣಿಯಲ್ಲಿ, 9:02 101.3 ಎಫ್ಎಂ ರೇನ್ಬೋದಲ್ಲಿ ಪ್ರಸಾರ ಸುಮೇಧ ಸೌಖ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಫಲಸಿರಿ, ತೋಟಗಾರಿಕಾ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ, ತೋಟಗಾರಿಕಾ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು, ಈ ಕುರಿತು ತೋಟಗಾರಿಕೆ ಇಲಾಖೆಯ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ಬಿ ಮಧುಸೂದನ್. ಮೊದಲಿಗೆ ಪ್ರಕಟಣೆಗಳು. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಎಲ್ಐಸಿ ತನ್ನ ಪಾಲಿಸಿದಾರರಿಗೆ ವಿಶೇಷ ಪುನರುಜ್ಜೀವನ ಅಭಿಯಾನ ಹಮ್ಮಿಕೊಂಡಿದೆ. ನೀವು ನಿಮ್ಮ ಲ್ಯಾಪ್ಸ್ ಆದ ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸಬಹುದು. ವಿಳಂಬ ಶುಲ್ಕದಲ್ಲಿ ಆಕರ್ಷಕ ರಿಯಾಯಿತಿ ಪಡೆಯಬಹುದು. ಷರತ್ತುಗಳು ಅನ್ವಯ. ಇಂದೇ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ಸಮೀಪದ ಶಾಖೆ ಸಂಪರ್ಕಿಸಿ. ಈ ಯೋಜನೆ ಮಾರ್ಚ್ 24ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 0226827-6827. ಎಲ್ಐಸಿ ಪ್ರತಿ ಕ್ಷಣ ನಿಮ್ಮೊಂದಿಗೆ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಷರತ್ತುಗಳು ಅನ್ವಯ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ. ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು, ಈ ಕುರಿತಂತೆ ತೋಟಗಾರಿಕೆ ಇಲಾಖೆಯ ಹೆಚ್ಆರ್ ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಹಾಗೂ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಕೃಷಿಕರು ಏನು ಕೃಷಿ ಉತ್ಪನ್ನಗಳನ್ನು ಬೆಳೀತಾರೋ ಅದನ್ನು ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನೆಯನ್ನು ಮಾಡಿ ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಒಳ್ಳೆಯ ನಿಖರವಾದಂತಹ ಬೆಲೆ ಸಿಗುತ್ತೆ ಮತ್ತು ಹೆಚ್ಚು ಲಾಭಾಂಶವೂ ದೊರಕುತ್ತೆ ಅನ್ನುವಂಥದ್ದನ್ನು ನಾವು ಅಲ್ಲಲ್ಲಿ ಕೇಳಿರ್ತೇವೆ. ಆದರೆ ಅನೇಕ ಕೃಷಿಕರಿಗೆ ಇವತ್ತು ಸಂಸ್ಕರಣೆ ಅಂತ ಅಂದರೆ ಏನು ಅಂಥೇಳಿ ಗೊತ್ತಿಲ್ಲ, ಅದನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಗೊತ್ತಿಲ್ಲ, ಸಂಸ್ಕರಣೆ ಮಾಡಿದಂಥ ಪದಾರ್ಥಗಳಿಗೆ ಏನು ಪ್ರಾಮುಖ್ಯತೆ ಇದೆ ಮತ್ತು ಅದರಿಂದ ಏನು ಲಾಭ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಜ್ಞಾನದ ಕೊರತೆ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಈ ಸಂಸ್ಕರಣೆ ಅಂತ ಅಂದ್ರೆ ಏನು, ಅದರ ಪ್ರಾಮುಖ್ಯತೆ ಏನು, ಅದರ ಉದ್ದೇಶಗಳೇನು, ಏನೆಲ್ಲ ಅನುಕೂಲಗಳನ್ನ ನಮ್ಮ ಕೃಷಿಕರು ಈ ಸಂಸ್ಕರಣೆಯಿಂದ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹಾಗೆಯೇ ತೋಟಗಾರಿಕೆ ಇಲಾಖೆಯಿಂದ ಈ ತೋಟಗಾರಿಕೆ ಬೆಳೆಗಳಿಗೆ ಸಂಸ್ಕರಣೆಯನ್ನ ಮಾಡಲಿಕ್ಕೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ತೋಟಗಾರಿಕೆ ಇಲಾಖೆಯ ಡಾಕ್ಟರ್ ಹೆಚ್ ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸಂಸ್ಕರಣೆಗೆ ತುಂಬಾ ಮಹತ್ವ ಇದೆ ಅನ್ನುವಂಥದ್ದನ್ನ ನಾವು ಇವತ್ತು ಕೇಳ್ತಾ ಇದ್ದೇವೆ. ಹೌದು ಸರ್. ಈ ನಿಟ್ಟಿನಲ್ಲಿ ಈ ಸಂಸ್ಕರಣೆ ಅಂತ ಅಂದ್ರೆ ಏನ್ ಸರ್? ಸರ್, ಈಗ ಕೃಷಿ ಬೆಳೆಗಳು, ಕೃಷಿ ಉತ್ಪನ್ನಗಳು, ತೋಟಗಾರಿಕಾ ಉತ್ಪನ್ನಗಳು ನಮ್ಮ ದೇಶದಲ್ಲಿ ನಾವು ಏನು ಉತ್ಪಾದನೆ ಮಾಡ್ತಾ ಇದ್ದೀವೋ, ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಕೊಯ್ಲೋತ್ತರ ನಿರ್ವಹಣೆ ಕಡೆಗೆ ಮತ್ತೆ ಸಂಸ್ಕರಣೆ ಕಡೆಗೆ ಸಾಕಷ್ಟು ಉತ್ತೇಜನವನ್ನು ನೀಡ್ತಾ ಇದೆ. ಅದರ ಜೊತೆಗೇನೆ ಅನೇಕ ಜನಪರ, ರೈತಪರ ಯೋಜನೆಗಳನ್ನು ಸಹ ಸರ್ಕಾರಗಳು ಅನುಷ್ಠಾನ ಮಾಡ್ತಾ ಇವೆ. ಇದರ ಮೊದಲನೇ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ನಾವು ಏನು ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ, ಮಾಡಿದಂತಹ ಉತ್ಪಾದನೆ ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚೆ, ಗ್ರಾಹಕರನ್ನ ತಲುಪೋದಕ್ಕಿಂತ ಮುಂಚೆ ಕನಿಷ್ಠ 25% ಗರಿಷ್ಠ 35% ನಾವು ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳು ನಷ್ಟ ಆಗ್ತಾ ಇದೆ. ಸೊ ಇಷ್ಟು ನಷ್ಟ ಆಗ್ತಾ ಇರೋದ್ರಿಂದ ಸರ್ಕಾರಗಳು ಯೋಚನೆ ಮಾಡಿ ಏನ್ ಮಾಡಿವೆ, ಇಷ್ಟು ಉತ್ಪಾದನೆಯನ್ನ, ನಮಗೆ ಗೊತ್ತಿರಲಿ, ನಾವು ಹೆಚ್ಚಿಗೆ ಉತ್ಪಾದನೆ ಮಾಡೋದು ಒಂದು ಭಾಗ, ಉತ್ಪಾದನೆ ಮಾಡಿರೋದಂತದನ್ನ ನಾವು ಕಾಪಾಡಿಕೊಂಡು ನಾವು ಗ್ರಾಹಕರಿಗೆ ತಲುಪಿಸಿದ್ದೆ ಆದ್ರೆ, ನಮ್ಮ ಉತ್ಪಾದನೆ ಮಾಡಿದ್ಕೆ ಅದಕ್ಕೆ ಏನು ನಾವು ನಷ್ಟವನ್ನ ತಡೆದಿದ್ದೆ ಆದ್ರೆ, ಖಂಡಿತವಾಗಿಯೂ ನಮ್ಮ ರೈತರಿಗೆ ಆ ನಷ್ಟದ ಪಾಲು, ನಷ್ಟದ ಆದಾಯ ರೈತರಿಗೆ ಹೋಗ್ತದೆ. ಸೊ ಆ ನಷ್ಟವನ್ನ ತಡಲಿಕ್ಕೆ ಸರ್ಕಾರಗಳು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ತರಕಾರಿ ಬೆಳೆಗಳಾಗ್ಲಿ, ಹಣ್ಣಿನ ಬೆಳೆಗಳಾಗ್ಲಿ, ಇವೆಲ್ಲ ಬಹಳ ಬೇಗ ಹಾಳಾಗುವಂತಹ ಅಥವಾ ಕೆಡುವಂತಹ ಉತ್ಪನ್ನಗಳು, ಪದಾರ್ಥಗಳು. ನಾವು ಯಾವುದೇ ಒಂದು ಹಣ್ಣನ್ನ ನಾವು ಕೊಯ್ಲು ಮಾಡಿದ ನಂತರ ಕನಿಷ್ಠ 1-5 ದಿವಸ, ಗರಿಷ್ಠ 15-20 ದಿವಸ ಶೇಖರಣೆ ಮಾಡಬಹುದು. ಅದನ್ನ ಯಾವುದನ್ನು ನಾವು ಸಂಸ್ಕರಣೆ ಮಾಡದೆ ಅಥವಾ ಉತ್ತಮ ಶೀತಲ ಗೃಹಗಳಲ್ಲಿ ಶೇಖರಣೆ ಮಾಡದೆ ಅವುಗಳ ಜೀವಿತಾವಧಿಯನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಏನು ರೈತರುಗಳು ಉತ್ಪಾದನೆ ಮಾಡ್ತಾ ಇದ್ದಾರೋ ಆ ಉತ್ಪನ್ನವನ್ನ ಒಂದು ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚೆ ನಷ್ಟವನ್ನು ತಡಲಿಕ್ಕೆ ಬೇಕಾದಂತಹ ಪರಿಕಲ್ಪನೆಯನ್ನು ಮಾಡಿ ಸೌಕರ್ಯವನ್ನು ನಿರ್ಮಿಸಿ ಅದರ ನಷ್ಟವನ್ನು ಕಡಿಮೆ ಮಾಡುವಂಥದ್ದು. ಎರಡನೇದು, ಯಾವಾಗ ಇಂತಹ ಉತ್ಪನ್ನಗಳು ಹೆಚ್ಚಿಗೆ ಉತ್ಪಾದನೆ ಆಗ್ತಾವೋ ಅಂತಹ ಸಂದರ್ಭಗಳಲ್ಲಿ ನಾವು, ಅಂದ್ರೆ ನಾವೇನ್ ಹೇಳ್ತೀವಿ, ಮಾರುಕಟ್ಟೆ ಗ್ಲಟ್ ಅಂತ ಹೇಳ್ತೀವಿ. ಉದಾಹರಣೆಗೆ ಯಾವುದೋ ಒಂದು ಬೆಳೆ, ಈಗ ಟೊಮೆಟೊ ಬೆಳೆ ಅಥವಾ ಮಾವು ಬೆಳೆ ಜಾಸ್ತಿ ಉತ್ಪಾದನೆ ಆಗಿಬಿಡ್ತೀವಿ, ವರ್ಷ ದಡ ಕಡಿಮೆ ಆದಂತಹ ಸಂದರ್ಭದಲ್ಲಿ ಅಂತ ಉತ್ಪನ್ನಗಳನ್ನು ನಾವು ಸಂಸ್ಕರಣೆ ಮಾಡಿ ಅವುಗಳನ್ನು ನಾವು ಮುಂದಿನ ಹಂಗಾಮಿನಲ್ಲಿ ಅಥವಾ ಮುಂದಿನ ಸೀಸನ್ ನಲ್ಲಿ ಅಥವಾ ಆ ಉತ್ಪನ್ನವನ್ನ ಬೇರೆ ಉತ್ಪನ್ನ ಪರಿವರ್ತನೆ ಮಾಡಿ ಗ್ರಾಹಕರಿಗೆ ತಲುಪಿಸಬಹುದು. ಸೊ ಈ ಗುರಿಗಳನ್ನ ತಲುಪಿಸಲಿಕ್ಕೆ ನಾವು ಕೊಯ್ಲೋತ್ತರ ನಿರ್ವಹಣೆ ಮತ್ತೆ ಸಂಸ್ಕರಣೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ರೈತರಿಗೆ ಇದರಿಂದ ಬಹಳ ಉಪಯೋಗ ಆಗ್ತಾ ಇದೆ. ಕೊಯ್ಲೋತ್ತರ ನಿರ್ವಹಣೆ ಅನ್ನುವಂಥದ್ದನ್ನ ಒಂದನ್ನ ಹೇಳಿದ್ರಿ ಸರ್. ಈ ಕೊಯ್ಲೋತ್ತರ ನಿರ್ವಹಣೆ ಅಂತ ಅಂದ್ರೆ ಏನು, ಏನೆಲ್ಲ ಚಟುವಟಿಕೆಗಳು ಕೊಯ್ಲೋತ್ತರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಡೆಯುತ್ತೆ? ನಾವು ಯಾವುದೇ ಒಂದು ಉತ್ಪನ್ನವನ್ನ, ಅದು ತೋಟಗಾರಿಕೆ ಬೆಳೆಗಳಾಗ್ಲಿ ಕೃಷಿ ಬೆಳೆಗಳಾಗ್ಲಿ, ಉತ್ಪನ್ನವನ್ನ ಕೊಯ್ಲು ಮಾಡಿದ ನಂತರ, ಅಂದ್ರೆ ನಾವು ಗಿಡದಿಂದ ಕೊಯ್ಲು ಮಾಡಿದ ನಂತರ ಅದು ನಮ್ಮ ವಾತಾವರಣಕ್ಕೆ ಸ್ವಲ್ಪ ಹೊಂದ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೊಯ್ಲು ಮಾಡಿದ ನಂತರ ಮೊದಲನೇ ಹಂತದಲ್ಲಿ ನಾವೇನ್ ಮಾಡಬೇಕು, ಒಂದ್ ಕಡೆ ಶೇಖರಣೆ ಮಾಡ್ಬೇಕು, ಅದನ್ನ ತಂಪಾದ ಅಥವಾ ನೆರಳಿನ ಪ್ರದೇಶದಲ್ಲಿ ಶೇಖರಣೆ ಮಾಡಬೇಕು. ಶೇಖರಣೆ ಮಾಡಿದಾಗ ಅದು ಶೇಖರಣೆ ಮಾಡಿದ ಸಂದರ್ಭದಲ್ಲಿ ಉತ್ಪನ್ನದ ಉಷ್ಣಾಂಶ ಕಡಿಮೆಯಾಗಿ ಅದರದ್ದು ಅಥವಾ ಮಾಗುವಿಕೆ ಅಥವಾ ಹಣ್ಣಾಗುವಿಕೆ ಸ್ವಲ್ಪ 1-2 ದಿವಸ 3 ದಿವಸ ಪೋಸ್ಟ್ಪೋನ್ ಆಗ್ತದೆ, ಮುಂದುವರಿಯುತ್ತದೆ. ಸೊ ಅದರಿಂದ ನಾವು ಕೊಯ್ಲು ಮಾಡಿದ ನಂತರ ಉತ್ಪನ್ನಗಳನ್ನ ನೆರಳಿನ ಪ್ರದೇಶದಲ್ಲಿ ಶೇಖರಣೆ ಮಾಡಬೇಕು. ಎರಡನೇದು, ಶೇಖರಣೆ ಮಾಡಿದ ನಂತರ ಆ ಉತ್ಪನ್ನಗಳನ್ನು ನಾವು ನಮ್ಮ ಗ್ರಾಹಕರ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ನಾವು ಅದನ್ನ ಗ್ರೇಡಿಂಗ್ ಮಾಡಬೇಕಾಗ್ತದೆ, ವಿಂಗಡಣೆ ಮಾಡಬೇಕು. ಅದು ಸೈಜಿನ ಆಧಾರದ ಮೇಲೆ ಆಗ್ಬೋದು ಅಥವಾ ಬಣ್ಣದ ಆಧಾರದ ಮೇಲೆ ಆಗ್ಬೋದು ಅಥವಾ ಹಣ್ಣಾಗಿರುವ ಮಾಗುವಿಕೆ ಆಧಾರದ ಮೇಲೆ. ಸೊ ಅದನ್ನ ವಿಂಗಡಣೆ ಮಾಡಬೇಕಾಗ್ತದೆ. ಸೊ ವಿಂಗಡಣೆ ಮಾಡಿ ಕೊಯ್ಲು ಮಾಡಿದ ನಂತರ ತಂಪಾಗಿಸುವಿಕೆ, ನಂತರ ವಿಂಗಡಣೆ ಮಾಡುವಂಥದ್ದು. ವಿಂಗಡಣೆ ಮಾಡಿದ ನಂತರ ಅದನ್ನ ಆ ವಿಂಗಡಣೆ ಆಧಾರದ ಮೇಲೆ ನಾವು ಅದನ್ನ ಪ್ಯಾಕ್ ಮಾಡುವಂಥದ್ದು, ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳಿಸುವಂತದ್ದು. ಇದು ಇಷ್ಟು ನಾವು ಸಂಸ್ಕರಣೆ ಮಾಡೋದಕ್ಕಿಂತ ಮುಂಚೆ ಮತ್ತೆ ಕೊಯ್ಲಾದ ನಂತರ ಮಾಡುವಂತಹ ಕ್ರಮಗಳು. ಸೊ ಈ ಕ್ರಮಗಳನ್ನ ನಾವು ರೈತರುಗಳು ಈಗೇನಾಗ್ಬಿಡ್ತದೆ, ನಾವು ಯಾವುದು ಟೊಮೆಟೊ ಹಣ್ಣನ್ನ ನಾವು ಕೊಯ್ಲು ಮಾಡ್ತೀವಿ. ಟೊಮೆಟೊ ಹಣ್ಣನ್ನು ಕೊಯ್ಲು ಮಾಡಿದ ನಂತರ ಟೊಮೆಟೊ ಹಣ್ಣನ್ನ ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚೆ ಈ ಕ್ರಮಗಳನ್ನ ಅನುಸರಿಸಿ ನಾವು ತಂಪು ಮಾಡುವಂಥದ್ದು, ಗ್ರೇಡಿಂಗ್ ಮಾಡುವಂಥದ್ದು, ಪ್ಯಾಕ್ ಮಾಡುವಂಥದ್ದು ಈ ಮೂರನ್ನ ಮಾಡಿದರೆ ಖಂಡಿತವಾಗಿಯೂ ರೈತರಿಗೆ ಹೆಚ್ಚು ಅನುಕೂಲ ಇದೆ. ಮಾರುಕಟ್ಟೆಯಿಂದಲೂ ಸಹ ಅಂಥ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಸಿಗುವಂಥ ಅವಕಾಶಗಳು ಜಾಸ್ತಿ ಇದೆ. ಈಗ ಉದಾಹರಣೆಗೆ ನಾವು ಟೊಮೆಟೊ ಹಣ್ಣನ್ನು ಕೋಲ್ಕತ್ತಾ ಮಾರುಕಟ್ಟೆಗೆ ಕಳಿಸಬೇಕಾಗ್ತದೆ ಇಲ್ಲಿಂದ ಅಥವಾ ದೆಹಲಿ ಮಾರುಕಟ್ಟೆಗೆ ಕಳಿಸಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಆ ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚೆ ಹಣ್ಣು ಹಾಳಾಗೋದ್ರಲ್ಲಿ ಇರೋ ಹಾಗೆ ನೋಡ್ಕೊಳ್ಳೋ ಹಂಗೆ ಆ ಒಂದು ಹಾರ್ವೆಸ್ಟ್ ಅನ್ನ ಅಂದ್ರೆ ಕೊಯ್ಲನ್ನ ಆ ಘಟ್ಟದಲ್ಲೇ ಮಾಡ್ಬೇಕು. ನಾವು ಕೊಯ್ಲು ಮಾಡಿದ ನಂತರ ಅದನ್ನ ತಂಪು ಮಾಡಿ ಗ್ರೇಡ್ ಮಾಡಿ ನಂತರ ಪ್ಯಾಕ್ ಮಾಡಿ ಕಳಿಸಿದ್ರೆ ಹಣ್ಣು ಹಾಳಾಗೋದಿಲ್ಲ, ಕೆಡೋದಿಲ್ಲ. ಸೊ ಅದರಿಂದ ಉದಾಹರಣೆಗೆ ಯಾವುದೋ ಒಂದು ಹಣ್ಣು ಕೆಟ್ಟಿರ್ತದೆ, ಅದನ್ನ ನಾವು ಒಳ್ಳೆ ಹಣ್ಣು ಜೊತೆ ಸೇರಿಸಿದ್ರೆ ಮಾರುಕಟ್ಟೆಗೆ ಹೋಗಿಂತ ಮುಂಚೆ ಆ ಲಾಟ್ನಲ್ಲಿರೋ ಎಲ್ಲ ಹಣ್ಣುಗಳು ಕೊಳ್ತೋಗ್ತವೆ, ಅದಕ್ಕೆ ಬೆಲೆ ಕಡಿಮೆ ಆಗ್ತದೆ. ಅದರಿಂದ ರೈತರುಗಳು ಏನ್ ಮಾಡ್ಬೇಕು, ಯಾವುದೇ ಉತ್ಪನ್ನವನ್ನ ಕೊಯ್ಲು ಮಾಡಿದ ನಂತರ ಇಂಥ ಕ್ರಮಗಳನ್ನು ಅನುಸರಿಸಿ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಕಳಿಸಬೇಕು. ಇದು ಕೊಯ್ಲೋತ್ತರ ನಿರ್ವಹಣೆಗೆ ಈ ಕ್ರಮಗಳನ್ನ ನಾನು ಏನ್ ಹೇಳಿದೆ, ತಂಪಾಗಿಸುವಿಕೆ, ಗ್ರೇಡಿಂಗ್ ಮತ್ತೆ ಪ್ಯಾಕಿಂಗು. ಇದಕ್ಕೋಸ್ಕರ ನಾವು ನಮ್ಮ ಇಲಾಖೆಯಿಂದ ಪ್ಯಾಕ್ ಹೌಸ್ ಅಂದ್ರೆ ಒಂದು ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಪ್ಯಾಕ್ ಹೌಸ್ ಕೊಡ್ತಾ ಇದ್ದೇವೆ, ಮತ್ತೆ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಒಂದು ಫಾರಂ ಗೇಟ್ ಅಂತ ಎರಡು ಘಟಕಗಳನ್ನು ನಾವು ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದೇವೆ. ಸೊ ಒಬ್ಬ ರೈತ ಒಂದು ಫಾರಂ ಹೌಸ್ ಅನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸುಮಾರು 9 ಮೀಟರ್ ಉದ್ದ, 6 ಮೀಟರ್ ಅಗಲ, ಮತ್ತೆ ಒಂದು ಅದು ಹೆಂಚಿನದಾಗ್ಬೋದು, ಹಾಸಿಸಾಗ್ಬೋದು, ಮತ್ತೆ ನಮ್ಮ ಗೈಡ್ ಲೈನ್ ಪ್ರಕಾರ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಕ್ರೇಟ್ಸ್ಗಳು ಖರೀದಿ ಮಾಡುವಂಥದ್ದು, ಮತ್ತೆ ತೂಕದ ಮಿಷಿನ್ ಅಂತ ಖರೀದಿ ಮಾಡುವಂಥದ್ದು, ಮತ್ತೆ ಸ್ವಲ್ಪ ಪ್ಯಾಕ್ ಮಾಡೋದಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಳ್ಳುವಂಥದ್ದು, ಗ್ರೇಡ್ ಮಾಡೋದಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಂಡಂಥದ್ದು, ಈ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ನಮ್ಮ ಪ್ಯಾಕ್ ಹೌಸ್ ಘಟಕವನ್ನು ರೈತರಿಗೆ ಕೊಡ್ತಾ ಇದ್ದೇವೆ ಈಗ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ. ಅದರ ಘಟಕ ವೆಚ್ಚ, ಅದರ ನಿರ್ಮಾಣ ಮಾಡಲಿಕ್ಕೆ ಒಂದು 4 ಲಕ್ಷ ಖರ್ಚಾಗ್ತದೆ, ನಾವು %50 ರಿಯಾಯಿತಿ ದರದಲ್ಲಿ ಅವ್ರಿಗೆ 2 ಲಕ್ಷ ಸಹಾಯಧನವನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಯಾರಾದರೂ ಹಣ್ಣಿನ ಬೆಳೆಯುವಂತ ರೈತರುಗಳು, ತರಕಾರಿ ಬೆಳೆಯುವಂತ ರೈತರುಗಳಿಗೆ ಬಹಳ ಉಪಯೋಗ ಆಗ್ತದೆ ಇದು. ಎಸ್ಪೆಷಲಿ ಹಣ್ಣಿನ ಮತ್ತು ತರಕಾರಿ ಬೆಳೆಯುವಂತ ರೈತರುಗಳು ನಮ್ಮ ಇಲಾಖೆಯ ಸಂಪರ್ಕ ಮಾಡಿದ್ರೆ, ಆ ಇಲಾಖೆಯಲ್ಲಿ ಈಗಾಗಲೇ ಆ ಗುರಿಗಳು ಇದ್ರೆ ಖಂಡಿತವಾಗಿ ರೈತರು ಇದನ್ನು ಉಪಯೋಗ ಮಾಡಿಕೊಳ್ಬಹುದು. ನಂತರ ಎರಡನೇದು ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ನಾವು ಫಾರಂ ಗೇಟ್ ಒಂದು ಘಟಕವನ್ನ ಕೊಡ್ತಾ ಇದ್ದೇವೆ. ಫಾರಂ ಗೇಟ್ ಅಂತ ಹೇಳಿದ್ರೆ ನಾವೇನು ತೋಟದಲ್ಲಿ ನಮ್ಮ ಉತ್ಪನ್ನಗಳನ್ನ ಹಾರ್ವೆಸ್ಟ್ ಮಾಡ್ತೀವಿ, ಕೊಯ್ಲು ಮಾಡ್ತೀವಿ, ಆ ಕೊಯ್ಲಾದಂತ ಉತ್ಪನ್ನಗಳನ್ನ ಶೇಖರಣೆ ಮಾಡುವಂಥದ್ದು ಮತ್ತೆ ಮಾರುಕಟ್ಟೆ ಮಾಡುವಂಥದ್ದು, ಅದು ಒಂದು ಸಣ್ಣ ಘಟಕ. ಸೊ ಇದನ್ನ ಮಾಡಲಿಕ್ಕೆ ನಾವು ಈಗ ಸಹಾಯಧನ ಕೊಡ್ತಾ ಇದ್ದೇವೆ. ಇದಕ್ಕೆ ಘಟಕ ವೆಚ್ಚ ಸುಮಾರು 2-2.5 ಲಕ್ಷ ಘಟಕ ವೆಚ್ಚ. ನಾವು %50 ರಿಯಾಯಿತಿ ದರದಲ್ಲಿ ರೈತರಿಗೆ 1 ಲಕ್ಷವನ್ನ ಸಹಾಯಧನವನ್ನಾಗಿ ನೀಡ್ತಾ ಇದ್ದೇವೆ. ಸೊ ರೈತರುಗಳು ಕೊಯ್ಲೋತ್ತರ ಮತ್ತೆ ಸಂಸ್ಕರಣೆಗಿಂತ ಮುಂಚೆ ಏನು ಕ್ರಮಗಳನ್ನ ಮಾಡಬೇಕಾಗ್ತದೋ ಈ ಎರಡು ಘಟಕಗಳನ್ನ ರೈತರುಗಳು ಉಪಯೋಗ ಮಾಡ್ಕೋಬಹುದು. ಇನ್ನು ಮುಂದುವರಿದು ಇನ್ನು ದೊಡ್ಡ ದೊಡ್ಡ ರೈತರುಗಳಿಗೆ, ದೊಡ್ಡ ದೊಡ್ಡ ಕಮರ್ಷಿಯಲ್ ಯಾರು ವಾಣಿಜ್ಯೋದ್ಯಮ ಮಾಡ್ತಾರೆ ಅವರಿಗೆ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ಒಂದು ಸಮಗ್ರ ಪ್ಯಾಕ್ ಹೌಸ್, ಸಮಗ್ರ ಅದರಲ್ಲಿ ಉತ್ಪನ್ನಗಳನ್ನ ಕೂಲ್ ಮಾಡೋದಕ್ಕೆ ಮತ್ತೆ ಉತ್ಪನ್ನಗಳನ್ನ ತೊಳೆಯೋದಕ್ಕೆ, ವಾಷಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಇರ್ತದೆ, ನಂತರ ಅದನ್ನ ಗ್ರೇಡಿಂಗ್ ಮಾಡಲಿಕ್ಕೆ ಅವಕಾಶ ಇರ್ತದೆ, ನಂತರ ಪ್ಯಾಕ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ಇಷ್ಟು 4 ಒಳಗೊಂಡಂತೆ ಒಂದು ಮಲ್ಟಿ ಯೂನಿಟ್ ಪ್ಯಾಕ್ ಹೌಸ್ ಅಂತ ಕೊಡ್ತೀವಿ ನಾವು ಅವರಿಗೆ. ಸಮಗ್ರ ಘಟಕಗಳನ್ನ ಒಳಗೊಂಡಂತ ಒಂದು ಪ್ಯಾಕ್ ಹೌಸ್, ಅದರ ಘಟಕ ವೆಚ್ಚ ಸುಮಾರು 8-10 ಲಕ್ಷ, 4-5 ಲಕ್ಷ ಸಹಾಯಧನವನ್ನು ಕೊಡ್ತೇವೆ ಅದಕ್ಕೆ. ಸೊ ಒಟ್ಟಿನಲ್ಲಿ ಕೊಯ್ಲೋತ್ತರ ನಷ್ಟವನ್ನ ಕಡಿಮೆ ಮಾಡಲಿಕ್ಕೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಈ ರೀತಿಯ ಉತ್ಪನ್ನಗಳನ್ನ ಶೇಖರಣೆ ಮಾಡೋದಕ್ಕೆ, ಗ್ರೇಡ್ ಮಾಡೋದು, ಪ್ಯಾಕ್ ಮಾಡೋದಕ್ಕೆ ನಮ್ಮ ಬೇರೆ ಬೇರೆ ಯೋಜನೆಗಳಲ್ಲಿ ಸಹಾಯಧನ ಕೊಡ್ತಾ ಇದ್ದೇವೆ. ರೈತರುಗಳು ದಯಮಾಡಿ ನಮ್ಮ ಇಲಾಖೆನ ಸಂಪರ್ಕ ಮಾಡಿ ಅವಕಾಶವನ್ನ ಬಳಕೆ ಮಾಡಿಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಯಾವೆಲ್ಲ ತೋಟಗಾರಿಕೆ ಬೆಳೆಗಳಿಗೆ ಈ ಸಂಸ್ಕರಣೆ ಮಾಡತಕ್ಕಂತ ಅವಕಾಶಗಳು ಇದ್ದಾವೆ, ಎಷ್ಟು ಪ್ರಮಾಣದಲ್ಲಿ ಇದು ಆಗ್ತಾ ಇದೆ? ಈಗ ಕೊಯ್ಲೋತ್ತರ ನಿರ್ವಹಣೆಗಳ ಬಗ್ಗೆ ತಿಳ್ಕೊಂಡು ನಾವು, ಕೊಯ್ಲೋತ್ತರ ನಿರ್ವಹಣೆ ಮಾಡೋದ್ರಿಂದ ರೈತರಿಗೆ ಬಹಳ ಅನುಕೂಲ ಇದೆ, ರೈತರು ದಯಮಾಡಿ ಅದನ್ನ ಪಾಲನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಹಣ್ಣು ಮತ್ತೆ ತರಕಾರಿ ಬೆಳೆಯುವಂತ ರೈತರುಗಳು. ಎರಡನೇ ಹಂತವಾಗಿ ನಾವು ಸಂಸ್ಕರಣೆ ಮಾಡುವಂಥದ್ದು, ಈಗ ಕೊಯ್ಲು ಮಾಡಿದೀವಿ ನಾವು, ಉತ್ಪನ್ನಗಳನ್ನ ಶೇಖರಣೆ ಮಾಡಿದೋ, ಪ್ಯಾಕ್ ಮಾಡಿದೋ, ಆದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಇದೆ, ಮತ್ತೆ ನಾವು ಅದನ್ನ ಸಂಸ್ಕರಣೆ ಮಾಡಿದ್ರೆ ಅದಕ್ಕೆ ಒಂದು ಮೌಲ್ಯವನ್ನ ನೀಡಿದ ಹಾಗೆ ಆಗ್ತದೆ. ಉದಾಹರಣೆಗೆ ಟೊಮೆಟೊ ಕೆಚಪ್ ಮಾಡಿದ್ರೆ ಅಥವಾ ಟೊಮೆಟೊ ಪೂರಿ ಮಾಡಿದ್ರೆ ಒಂದು ಮೌಲ್ಯವನ್ನ ಕೊಟ್ಟಂಗೆ ಆಗ್ತದೆ. ಅದೇ ರೀತಿ ಆಲೂಗೆಡ್ಡೆಯನ್ನ ಚಿಪ್ಸ್ ಮಾಡಿದ್ರೆ ಅಥವಾ ಫಿಂಗರ್ ಚಿಪ್ಸ್ ಮಾಡಿದ್ರೆ ಇವೆಲ್ಲ ಮಾಡಿದ್ರೆ ನಿಜವಾಗಿನೂ ಅವರು ಅದಕ್ಕೆ ಒಂದು ನಾವು ಒಂದು ಮೌಲ್ಯವನ್ನ ಕೊಟ್ಟಂಗೆ ಆಗ್ತದೆ. ಈ ರೀತಿ ನಾವು ಬೇರೆ ಬೇರೆ ಉತ್ಪನ್ನಗಳಲ್ಲಿ ಬೇರೆ ಬೇರೆ ಉತ್ಪನ್ನಗಳನ್ನಾಗಿ ನಾವು ಕನ್ವರ್ಟ್ ಮಾಡಿ ಅದನ್ನ ಮಾರಾಟ ಮಾಡುವಂಥದ್ದೇ ಸಂಸ್ಕರಣೆ. ಸೊ ನಾವು ಏನು ರಾ ಉತ್ಪನ್ನಗಳನ್ನ ಬೆಳೀತಾ ಇದ್ದೀವಿ ನಮ್ಮ ತೋಟದಲ್ಲಿ, ಅವುಗಳನ್ನ ನಾವು ಬೇರೆ ಉತ್ಪನ್ನಗಳು ಕನ್ವರ್ಟ್ ಮಾಡಿ ಮಾಡುವಂತ ಸಂದರ್ಭದಲ್ಲಿ ನಮಗೆ ಖರ್ಚು ವೆಚ್ಚಗಳು ಬರ್ತದೆ. ಈಗ ಅದಕ್ಕೊಂದು ಫ್ಯಾಕ್ಟರಿಯನ್ನ ನಾವು ಹಾಕ್ಬೇಕಾಗ್ತದೆ, ಮಿಷಿನರಿಯನ್ನ ಹಾಕ್ಬೇಕಾಗ್ತದೆ, ಮತ್ತೆ ಅದಕ್ಕೆ ಬೇಕಾದಂತಹ ತರಬೇತಿಯನ್ನ ಪಡೆದಂತಹ ಜನಗಳನ್ನ ನಾವು ಅಲ್ಲಿ ಇಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇಷ್ಟನ್ನು ಸಹ ಮಾಡಲಿಕ್ಕೆ ನಾವು ಸರ್ಕಾರದಿಂದ ಸಹಾಯಧನವನ್ನ ಕೊಡ್ತಾ ಇದ್ದೇವೆ ನಾವು. ಈಗ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳನ್ನ ಬೆಳೀತಾ ಇದ್ದೇವೆ. ಟೊಮೆಟೊ, ಕುಂಬಳ ಜಾತಿಯ ತರಕಾರಿಗಳು, ಮತ್ತೆ ಬದನೆ, ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಈ ತರಕಾರಿಗಳನ್ನ ಬೆಳೀತಾ ಇದ್ದೇವೆ. ಅದೇ ರೀತಿ ಹಣ್ಣಿನ ಬೆಳೆಗಳು, ನಮ್ಮ ಮಾವು ಇದೆ, ಬಾಳೆ, ಜೊತೆಗೆ ಬೇರೆ ಬೇರೆ ಇನ್ನೂ ಪೊಮೊಗ್ರಾನೇಟ್ ಇದೆ, ಹಲಸು ಹಣ್ಣು ಇದೆ, ಈ ರೀತಿ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಸಹ ಇದೆ. ಎಲ್ಲ ಹಣ್ಣಿನ ಬೆಳೆಗಳನ್ನು ನಾವು ಉತ್ಪನ್ನಗಳಾಗಿ ನಾವು ಕನ್ವರ್ಟ್ ಮಾಡಬಹುದು. ಈಗ ಮಾವು ಸೀಸನ್ ನಲ್ಲಿ ನಮಗೆ ಮಾವಿನ ಹಣ್ಣು ಜಾಸ್ತಿ ಉತ್ಪಾದನೆ ಆಗ್ತದೆ. ಈಗ ಸೊ ಒಂದೊಂದ್ಸಲ ಓಕೆ, ಈ ವರ್ಷ ಮಾವಿನ ಬೆಳೆ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ವರ್ಷ ಆಫ್ ಇಯರ್ ಇರ್ತದೆ, ಒಂದು ವರ್ಷ ಆನ್ ಇಯರ್ ಇರುವಂತಹ ಸಂದರ್ಭದಲ್ಲಿ. ಸೊ ಆಫ್ ಇಯರ್ ಇದ್ದಾಗ ಮಾರ್ಕೆಟ್ ರೇಟ್ ಚೆನ್ನಾಗಿರ್ತದೆ, ಆಗ ರೈತರಿಗೆ ಸಂಸ್ಕರಣೆ ಮಾಡುವಂತ ಅವಶ್ಯಕತೆ ಇರ. ಆದ್ರೆ ಆನ್ ಇಯರ್ ಇದ್ದಾಗ ಎಲ್ಲಾ ತೋಟಗಳಲ್ಲೂ ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾರುಕಟ್ಟೆ ದರ ಕಡಿಮೆ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವು ಪ್ರೊಸೆಸಿಂಗ್ ಮಾಡೋದು ಬಹಳ ಮುಖ್ಯ, ಸಂಸ್ಕರಣೆ ಮಾಡೋದು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ರೈತರುಗಳು ಕ್ರಮ ಕೈಗೊಳ್ಬೇಕು. ಈಗ ಮಾವು ಸಾಕಷ್ಟು ಫ್ಯಾಕ್ಟರಿಗಳಿದೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಸಾಕಷ್ಟು ಮಾವನ್ನ ಮಾವಿನ ಜ್ಯೂಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು, ಮತ್ತೆ ಮಾವನ್ನ ಪಲ್ಪನ್ನ ನೀವು ಪಲ್ಪಿಂಗ್ ಮಾಡಿ ಟಿನ್ಗಳಲ್ಲಿ ಅದನ್ನ ಸಂಸ್ಕರಣೆ ಮಾಡಿ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಉತ್ಪನ್ನಗಳನ್ನ ಕನ್ವರ್ಟ್ ಮಾಡೋದಕ್ಕೆ ಸಾಕಷ್ಟು ಫ್ಯಾಕ್ಟರಿಗಳು ಬೇರೆ ಬೇರೆ ಬೆಳೆಗಳ ಮೇಲೆ ಇದೆ. ಆದ್ರೆ ನಾವು ಸಹ ನಮ್ಮ ರೈತರುಗಳು ರೈತರ ಮಟ್ಟದಲ್ಲಿ ಕೆಲವೊಂದು ಫ್ಯಾಕ್ಟರಿಗಳನ್ನ ಮಾಡಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಈ ಉದಾಹರಣೆಗೆ ಆಲೂಗೆಡ್ಡೆ, ನಮ್ಮ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಒಂದು ಪ್ರಮುಖ ಬೆಳೆ. ಆಲೂಗೆಡ್ಡೆ ತಮಗೆಲ್ಲ ಗೊತ್ತಿರುವಾಗ ಆಲೂಗೆಡ್ಡೆ ಚಿಪ್ಸ್ ಸರ್ವೇ ಸಾಮಾನ್ಯ ಗೊತ್ತಿರುವಂತಹ ಒಂದು ಉತ್ಪನ್ನ, ಮತ್ತೆ ಆಲೂಗೆಡ್ಡೆ ಫಿಂಗರ್ ಚಿಪ್ಸ್, ಇನ್ನು ಆಲೂಗೆಡ್ಡೆ ಸ್ಟಾರ್ಚ್ ನಾವು ಎಕ್ಸ್ಪೋರ್ಟ್ ಮಾಡಬಹುದು. ಸೊ ಆಲೂಗೆಡ್ಡೆ ಬೇರೆ ಬೇರೆ ಉತ್ಪನ್ನಗಳೇ ಕನ್ವರ್ಟ್ ಮಾಡಬಹುದು. ಆಲೂಗೆಡ್ಡೆ ಸುಮಾರು 7-8 ಪದಾರ್ಥಗಳೇ ಕನ್ವರ್ಟ್ ಮಾಡಬಹುದು. ಸೊ ಅದಕ್ಕೆ ಇನ್ನೂ ಒಂದು ಮುಖ್ಯವಾಗಿ ನಮ್ಮಲ್ಲಿ ಈಗ ತೆಂಗಿನ ಬೆಳೆ, ತೆಂಗಿನ ಬೆಳೆಯನ್ನ ನಾವು ಸರ್ವೇ ಸಾಮಾನ್ಯವಾಗಿ 400 ಉತ್ಪನ್ನಗಳಿಗೆ ಕನ್ವರ್ಟ್ ಮಾಡಬಹುದು. ತೆಂಗಿನ ನಾವು ಎಷ್ಟು ಚೆನ್ನಾಗಿ ಕನ್ವರ್ಟ್ ಮಾಡುವ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಬಹುದು ಅಂತ ಹೇಳಿದ್ರೆ, ಒಂಬಾಳೆಯಿಂದ ಹಿಡಿದು ತೆಂಗಿನ ಕೊಬ್ಬರಿ ತನಕ ನಾವು ಕೆಲವೊಂದು ಉತ್ಪನ್ನಗಳಾಗಿ ಶೇಖರಣೆ ಮಾಡಬಹುದು. ಅಂದ್ರೆ ಒಂಬಾಳೆಯಿಂದ ನೀರ, ನೀರ ಬೆಲ್ಲ, ನೀರ ಶುಗರ್, ನೀರ ಐಸ್ ಕ್ರೀಮ್, ಈ ರೀತಿ ನೀರದಿಂದಲೇ ಒಂದು 20-25 ಉತ್ಪನ್ನಗಳನ್ನ ಮಾಡಬಹುದು. ಅಲ್ಲಿ ಒಂಬಾಳೆಯಿಂದ ನೀರದಿಂದ ಉತ್ಪನ್ನಗಳು, ನೆಕ್ಸ್ಟ್ ಎಳ್ನೀರು, ಎಳ್ನೀರಿಂದ ಒಂದು 20-25 ಉತ್ಪನ್ನಗಳನ್ನ ಮಾಡಬಹುದು ನಾವು. ನೆಕ್ಸ್ಟ್ ತೆಂಗಿನಕಾಯಿ, ತೆಂಗಿನಕಾಯಿಯಿಂದ ಒಂದು 40-50 ಉತ್ಪನ್ನಗಳನ್ನ ಮಾಡಬಹುದು. ಕೊಬ್ಬರಿ, ಕೊಬ್ಬರಿಯಿಂದ ಒಂದು 30-40 ಉತ್ಪನ್ನಗಳನ್ನ ಮಾಡಬಹುದು. ಒಟ್ಟಾರೆ ತೆಂಗಿನ ಎಲ್ಲಾ ಉತ್ಪನ್ನಗಳನ್ನ ನಾವು ನೋಡಿದ್ರೆ ಒಂದು 300-400 ಉತ್ಪನ್ನಗಳನ್ನ ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ಸಂಸ್ಕರಣೆಗೆ ಸಾಕಷ್ಟು ಅವಕಾಶ ಇದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಬೆಳೆಗಳಿಗೆ. ನಾವು ರೈತರುಗಳು ಅಥವಾ ಉದ್ಯಮೆದಾರರು ಮುಂದೆ ಬಂದು ಸರ್ಕಾರ ಇದೆಲ್ಲ ಅವಕಾಶಗಳನ್ನ ಕೊಡ್ತಾ ಇದೆ, ಅದನ್ನ ಉಪಯೋಗ ಮಾಡಿಕೊಂಡು ಅವ್ರು ಮಾಡಿದ್ದೆ ಆದರೆ ಖಂಡಿತವಾಗಿನೂ ಅವ್ರಿಗೆ ಸಾಕಷ್ಟು ಉಪಯೋಗ ಇದೆ. ಈಗ ನಮ್ಮಲ್ಲಿ ನಮ್ಮ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯಲ್ಲಿ ಯಾವುದೇ ಉತ್ಪನ್ನಗಳಿಗೆ ಶೇಖರಣಾ ಘಟಕದ ಜೊತೆಗೆ ಸಂಸ್ಕರಣಾ ಘಟಕಗಳನ್ನ ಮಾಡಿದ್ದೇ ಆದ್ರೆ ಅವರಿಗೆ ಶೇಕಡ 50% ಸಹಾಯಧನ ಇದೆ. ಅಂದ್ರೆ ಗರಿಷ್ಠ 50 ಲಕ್ಷದವರೆಗೆ ಸಹಾಯಧನವನ್ನು ಪಡಲಿಕ್ಕೆ ಅವಕಾಶ ಇದೆ. ಸೊ ಅವರು ಅದಕ್ಕೆ ಬೇಕಾದಂತ ಕಟ್ಟಡವನ್ನು ಮಾಡುವಂತದ್ದು, ಮತ್ತೆ ಮಿಷಿನರಿಯನ್ನು ಮಾಡುವಂತದ್ದು, ಮತ್ತೆ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಿಂದಲೂ ಸಹ ಶೇಕಡ 50% ಅಂದ್ರೆ ಗರಿಷ್ಠ 50 ಲಕ್ಷದವರೆಗೆ, ಒಂದು ನಮ್ದೊಂದು ಘಟಕ ವೆಚ್ಚ 2 ಕೋಟಿ ಆಗಿದ್ರೆ ಗರಿಷ್ಠ 50 ಲಕ್ಷದವರೆಗೆ ಸಹಾಯಧನವನ್ನು ಪಡಲಿಕ್ಕೆ ಅವಕಾಶ ಇದೆ. ಸೊ ರೈತರುಗಳು ಮುಂದೆ ಬಂದು ಅವರ ಪ್ರದೇಶದಲ್ಲಿ ಬೆಳೆಯುವಂತ ಬೆಳೆಗಳಿಗೆ ಅನುಗುಣವಾಗಿ ಏನೆಲ್ಲ ಶೇಖರಣಾ ಘಟಕಗಳನ್ನ ಮತ್ತೆ ಸಂಸ್ಕರಣಾ ಘಟಕಗಳನ್ನ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ಖಂಡಿತವನ್ನು ಉಪಯೋಗ ಇದೆ. ಅದೇ ರೀತಿ ತೆಂಗಿನ ಬೆಳೆಗೆ, ನಮ್ಗೆಲ್ಲ ಗೊತ್ತಿರೋ ತೆಂಗಿನ ಬೆಳೆಗೆ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಹೋದ ವರ್ಷದ ಒಂದು ಆಶಯದಂತೆ ಒಂದು ಜಿಲ್ಲೆ ಒಂದು ಉತ್ಪನ್ನವನ್ನು ಮಾಡಿದ್ರು. ಆ ಒಂದು ಜಿಲ್ಲೆ ಒಂದು ಉತ್ಪನ್ನ ಕೇಂದ್ರ ಸರ್ಕಾರ ಯಾವ ಉದ್ದೇಶಕ್ಕೆ ಮಾಡುತ್ತೆ ಅಂತ ಹೇಳಿದ್ರೆ, ಆಯಾ ಜಿಲ್ಲೆನಲ್ಲಿ ಏನೆಲ್ಲ ಉತ್ಪನ್ನಗಳನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಆ ಉತ್ಪನ್ನಗಳನ್ನ ಒಂದು ಕ್ಲಸ್ಟರ್ ಸಮೂಹ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಿ ಅದನ್ನ ಬೇರೆ ದೇಶಗಳಿಗೆ ಅಥವಾ ಬೇರೆ ರಾಜ್ಯಗಳಿಗೆ ರಫ್ತು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಆ ಒಂದು ಕಾನ್ಸೆಪ್ಟ್ ಇಡಿನಲ್ಲಿ ಕೇಂದ್ರ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಸಂಸ್ಕರಣೆ ಮಾಡಲಿಕ್ಕೆ ಮತ್ತೆ ಆ ಉತ್ಪನ್ನಕ್ಕೆ ಆ ಜಿಲ್ಲೆಯಲ್ಲಿ ಇದಕ್ಕೆ ಉತ್ತೇಜನ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ತೆಂಗು ಬೆಳೆಯನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಯೋಜನೆಯಡಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಸೊ ಆಯ್ಕೆ ಮಾಡ್ಕೊಂಡು ಈಗಾಗಲೇ ಸುಮಾರು 40-45 ಘಟಕಗಳಿಗೆ ಈಗಾಗಲೇ ಸಹಾಯಧನ ಸಿಗ್ತಾ ಇದೆ. ಈಗಾಗಲೇ ಬ್ಯಾಂಕ್ ಲೋನ್ ಆಗಿದೆ ಮತ್ತೆ ಸಹಾಯಧನ ಸಿಗ್ತಾ ಇದೆ. ಸೊ ಇದರಲ್ಲಿ ತೆಂಗಿನ ಬೆಳೆಯಲ್ಲಿ ಹೊಸ ಹೊಸ ಘಟಕಗಳನ್ನ ನಿರ್ಮಾಣ ಮಾಡಲಿಕ್ಕೆ ಈ ಸಂಸ್ಕರಣಾ ಘಟಕಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ತೆಂಗಿನ ಬೆಳೆ ಅಲ್ಲದೆ ಬೇರೆ ಬೆಳೆಗಳಾದ್ರೆ ಅವರು ಹಳೆ ಘಟಕಗಳಿದ್ರೆ ಅದನ್ನ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಯಾರು ಚಿಪ್ಸ್ ಮಾಡ್ತಾ ಇದಾರೆ ಅವ್ರಿಗೆ ಎಕ್ಸ್ಪೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಆ ರೀತಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಕೇಂದ್ರ ಸರ್ಕಾರದ್ದು 35% ಮತ್ತೆ ರಾಜ್ಯ ಸರ್ಕಾರದ್ದು 15%, ಒಟ್ಟು 50% ಸಹಾಯಧನವನ್ನ ನಾವು ನೀಡ್ತಾ ಇದ್ದೇವೆ. ಉದಾಹರಣೆಗೆ ಒಬ್ರು ರೈತರು ಅಥವಾ ಉದ್ದಿಮೆದಾರರು 10 ಲಕ್ಷ ಬಂಡವಾಳ ಹಾಕಿ ಒಂದು ಘಟಕವನ್ನು ನಿರ್ಮಾಣ ಮಾಡಿಕೊಂಡ್ರೆ ಅವರಿಗೆ 5 ಲಕ್ಷ ತನಕ ಸಹಾಯಧನವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅದಕ್ಕೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅವರು ಉದ್ದಿಮೆದಾರರಿಗೆ ರೈತರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಯೋಜನಾ ವರದಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಿಕ್ಕೆ ನಮ್ಮಲ್ಲಿ ಒಂದು ಜಿಲ್ಲೆಗೆ ತಂತ್ರಜ್ಞರುಗಳಿದ್ದಾರೆ. ಈಗ ಅವನ್ನ ಸಂಪರ್ಕ ಮಾಡಿದ್ರೆ ಆ ಬೆಳೆಗಳಿಗೆ ಅನುಗುಣವಾಗಿ ಏನೆಲ್ಲ ಘಟಕಗಳನ್ನ ನಿರ್ಮಾಣ ಮಾಡ್ಕೊಳ್ಬಹುದು ಅನ್ನೋದು ಯೋಚನೆ ಮಾಡಿ ಅವರು ಅದಕ್ಕೆ DPR ಮಾಡ್ಕೊಳ್ತಾರೆ. ಆ DPR ನ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಬ್ಯಾಂಕ್ನವರು ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ನಂತರ ಅವರು ಘಟಕಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಂತರ ಸಹಾಯಧನ ಅವರು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗ್ತದೆ. ಅದು ಸೊ ಹರಿಸಿನಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನವೂ ಸಹ ನಮ್ಮ ಈ ರೀತಿಯ ಸಂಸ್ಕರಣಾ ಘಟಕಗಳನ್ನ ನಿರ್ಮಾಣ ಮಾಡೋದಕ್ಕೆ ನಮಗೆ ವರದಾನವಾಗಿದೆ. ನಮ್ಮ ಜಿಲ್ಲೆಗೆ ನಾವೆಲ್ಲ ಅದನ್ನ ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಜಿಲ್ಲೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 3-4 ಸ್ಥಾನದಲ್ಲಿ ಇದ್ದೀವಿ ನಾವೀಗ. ಸೊ ಅನೇಕ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಅನೇಕ ತೆಂಗಿನ ಘಟಕಗಳು ಅಲ್ಲದೆ ಬೇರೆ ಉತ್ಪನ್ನಗಳ ಸಂಸ್ಕರಣೆ ಮಾಡಲಿಕ್ಕೆ, ನಾನು ಹೇಳ್ದಾಗೆ ತೆಂಗಿನ ಬೆಳೆನಲ್ಲಿ ಹೊಸ ಘಟಕಗಳ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತೆ ಹಳೆ ಘಟಕಗಳಿದ್ರೆ ಅದನ್ನ ಎಕ್ಸ್ಪೆನ್ಷನ್ ಮಾಡಿಕೊಳ್ಳಕ್ಕೂ ಸಹ ಅವಕಾಶ ಇದೆ. ಅದೇ ರೀತಿ ಬೇರೆ ಬೆಳೆಗಳಲ್ಲಿ ಉತ್ಪನ್ನಗಳನ್ನ ಈಗಾಗಲೇ ಆಲ್ರೆಡಿ ಮಾಡ್ತಾ ಇದ್ರೆ ಅವರು ಅದನ್ನ ಎಕ್ಸ್ಪೆನ್ಷನ್ ಮಾಡ್ಕೊಳ್ಳಕ್ಕೂ ಸಹ ಅವಕಾಶ ಇದೆ. ಸೊ ಇಲ್ಲಿ 3 ಅವಕಾಶ ಇದೆ ಇದು. ಸೊ ಅದರಿಂದ ಯಾರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಹೊಸ ಘಟಕಗಳ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ತೆಂಗಿನ ಬೆಳೆಗೆ ಅವಕಾಶ ಇದೆ, ಬೇರೆ ಬೆಳೆಗಳಿಗೆ ಅವಕಾಶ ಇಲ್ಲ. ಆದ್ರೆ ಬೇರೆ ಬೆಳೆಗಳ ಉತ್ಪನ್ನಗಳಿಗಾಗಲೇ ಮಾಡ್ತಾ ಇದ್ರೆ ಅದನ್ನ ಎಕ್ಸ್ಪೆನ್ಷನ್ ಮಾಡ್ಕೋಬಹುದು ಅವರು, ಅದಕ್ಕೆ ಅವಕಾಶ ಇದೆ. ನಾವು ಅವರಿಗೆ ಯೋಜನಾ ವರದಿನ ಸಿದ್ಧಪಡಿಸಲಿಕ್ಕೆ ಸಹಾಯ ಮಾಡ್ತೀವಿ, ಜೊತೆಗೆ ಬ್ಯಾಂಕ್ಗಳಿಗೆ ಸಂಪರ್ಕ ಮಾಡಿ ಬ್ಯಾಂಕ್ನಿಂದ ಲೋನ್ ಅವರಿಗೆ ಕೊಡಿಸ್ಲಿಕ್ಕೆ ಸಹಾಯ ಮಾಡ್ತೀವಿ, ನಂತರ ಸಹಾಯಧನ ನೇರವಾಗಿ ಬ್ಯಾಂಕ್ ಖಾತೆಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತೀವಿ. ಒಟ್ಟಾರೆಯಾಗಿ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಘಟಕದಡಿ ಸಾಕಷ್ಟು ಉಪಯೋಗ ಇದೆ. ಈ ಉದ್ದಿಮೆದಾರರು ಮತ್ತೆ ರೈತರುಗಳು ಮುಂದೆ ಬಂದು ಅದರ ಪ್ರಯೋಜನ ಪಡ್ಕೊಳ್ಬಹುದು ಅವರು. ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಹೇಗೆ ಈ ಒಂದು ತೆಂಗಿನ ಬೆಳೆ ಮೌಲ್ಯವರ್ಧನೆ ಆಗ್ತಾ ಇದೆಯೋ ಅದೇ ರೀತಿ ನಮ್ಮ ಜಿಲ್ಲೆನಲ್ಲಿ ಹೆಚ್ಚು ಸಾಂಬಾರ ಪದಾರ್ಥಗಳನ್ನ ಬೆಳೆಯುತ್ತಾರೆ. ಈ ಒಂದು ಸಾಂಬಾರ ಪದಾರ್ಥಗಳನ್ನ ಏನೆಲ್ಲ ಮೌಲ್ಯವರ್ಧನೆ ಮಾಡಲಿಕ್ಕೆ ಅಥವಾ ಸಂಸ್ಕರಣೆ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ? ನಮ್ಮ ಕಾಳು ಮೆಣಸು ಬೆಳೆ, ಮತ್ತೆ ಏಲಕ್ಕಿ ಬೆಳೆ, ಮತ್ತೆ ದಾಲ್ಚಿನ್ನಿ, ಚಕ್ಕೆ, ಲವಂಗ, ಜಾಯಿಕಾಯಿ, ಈ ರೀತಿ ಅನೇಕ ಬೆಳೆಗಳನ್ನು ನಮ್ಮ ಮಲೆನಾಡು ಭಾಗ, ಸಕಲೇಶ್ಪುರ, ಆಲೂರು, ಬೇಲೂರು, ಅರಕಲಗೂಡು, ಮತ್ತೆ ಸ್ವಲ್ಪ ನಮ್ಮ ಚನ್ನರಾಯಪಟ್ಟಣ ಸಿಕ್ಕಿರಂದಲ್ಲೂ ಸಹ ಬೇರೆ ಬೇರೆ ಸಾಂಬಾರ ಪದಾರ್ಥಗಳನ್ನ ಬೆಳೀತಾ ಇದ್ದಾರೆ ಈಗಾಗಲೇ. ಈ ಉತ್ಪನ್ನಗಳ ಒಂದು ಗುಣ ವಿಶೇಷತೆ ಏನಂತ ಹೇಳಿದ್ರೆ ಅಲ್ಲಿ ಬೇಗ ಕೆಡೋದಿಲ್ಲ. ಅದು ಸ್ವಲ್ಪ ನಾವು ಅದನ್ನ ಶೇಖರಣೆ ಮಾಡಬಹುದು. ಒಂದು 5-6 ನಮ್ಮ ರೂಮ್ ಟೆಂಪರೇಚರ್ ಏನ್ ನಮ್ಮ ರೂಮ್ ಉಷ್ಣಾಂಶ ಇರ್ತದೆ ಅದರಲ್ಲೇ ನಾವು 4-5 ಶೇಖರಣೆ ಮಾಡಬಹುದು. ಆದರೂ ಅದನ್ನ ಕೊಯ್ಲಾದ ನಂತರ ಆ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಮತ್ತೆ ಉತ್ತಮವಾಗಿ ಬೇರೆ ದೇಶಗಳಿಗೆ ರಫ್ತು ಮಾಡೋದಕ್ಕೆ ಅವಕಾಶ ಆಗೋ ರೀತಿಯಲ್ಲಿ ಸಂಸ್ಕರಣೆ ಮಾಡಲಿಕ್ಕೆ ಈ ಉತ್ಪನ್ನಗಳಲ್ಲಿ ಹೆಚ್ಚಿಗೆ ಅವಕಾಶ ಇದೆ. ಈಗಾಗಲೇ ನಾವು ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಹಾಸನ ಜಿಲ್ಲೆ, ಮಡಿಕೇರಿ ಜಿಲ್ಲೆಯನ್ನ ಒಟ್ಟಿಗೆ ಸೇರಿಸಿ ಇಲ್ಲೊಂದು ಸ್ಪೈಸ್ ಪಾರ್ಕ್ ಅನ್ನು ಮಾಡಬೇಕು ಅಂತ ಯೋಚನೆ ನಡೀತಾ ಇದೆ. ಇಲ್ಲಿ ಇಲ್ಲ ಸಕಲೇಶ್ಪುರದಲ್ಲಿ ಆಗ್ಬಹುದು ಅಥವಾ ಮೂಡಿಗೆರೆ ಭಾಗದಲ್ಲಿ ಆಗ್ಬಹುದು, ಕೊಡಗು ಭಾಗದಲ್ಲಿ. ಸೊ ಈ 3 ಭಾಗಗಳನ್ನು ಒಟ್ಟುಗೂಡಿ ಒಂದು ಸ್ಪೈಸ್ ಪಾರ್ಕ್ ಅನ್ನು ಮಾಡಿದ್ರೆ ಆ ಸ್ಪೈಸ್ ಪಾರ್ಕ್ ಅಡಿಗೆ ನಮಗೆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಫುಡ್ ಪಾರ್ಕ್ ಅಂತ ಹೇಳಿದ್ರೆ ಈ ಎಲ್ಲ ಆಹಾರೋತ್ಪನ್ನಗಳನ್ನ ಯಾರೆಲ್ಲ ಸಂಸ್ಕರಣೆ ಮಾಡ್ತಾರೋ ಅವ್ರಿಗೆಲ್ಲ ಬೇಕಾದಂತ ಎಲ್ಲ ಸೌಕರ್ಯಗಳನ್ನ ಅಲ್ಲಿ ಒದಗಿಸಿಕೊಡುವಂತದ್ದು, ಸೈಟ್ ಮಾಡಿ ಅವರಿಗೆ ಅಲಾಟ್ ಮಾಡುವಂತದ್ದು, ನಂತರ ಅವರು ಬಂದಲ್ಲಿ ನಿರ್ಮಾಣ ಮಾಡಿಕೊಂಡು ಸಂಸ್ಕರಣೆ ಪ್ರಾರಂಭ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಈ 3 ಜಿಲ್ಲೆಗಳನ್ನ ಒಳಗೊಂಡಂತೆ ಒಂದು ಇಲ್ಲಿ ಸ್ಪೈಸ್ ಪಾರ್ಕ್ ನ ಮಾಡಬೇಕು ಅಂತ ಒಂದು ಶಿಫಾರಸ್ ಇದೆ. ಅದು ಖಂಡಿತವಾಗಿ ಅವ್ರಿಗೆ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಿ ರಫ್ತು ಮಾಡಕ್ಕೆ ಪ್ರಾರಂಭ ಆದ್ರೆ ಉತ್ಪನ್ನಗೆ ಬೆಲೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೊಂದು ಅವಕಾಶ ಇದೆ. ಅದೇ ರೀತಿ ಕಾಫಿ, ಕಾಫಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 35,000 ಹೆಕ್ಟೇರ್ ನಲ್ಲಿ ಕಾಫಿ ಬೆಳಿತೀವಿ ನಾವು. ಸೊ ಕಾಫಿ ಉತ್ಪನ್ನವನ್ನ ಪ್ರೊಸೆಸಿಂಗ್ ಮಾಡೇ ಮಾಡುವಂತದ್ದು, ಅದನ್ನ ಅಂದ್ರೆ ಅದನ್ನ ಪೌಡರ್ ಮಾಡಿ ಕಾಫಿ ಬೀಜವನ್ನ ಪೌಡರ್ ಮಾಡಿ ಪೌಡರ್ ಅನ್ನೋದು ಉತ್ಪನ್ನವನ್ನ ನಾವು ಬೇರೆ ರೂಪಕ್ಕೆ ಕನ್ವರ್ಟ್ ಮಾಡ್ದಂಗೆ ಆಗ್ತದೆ. ಅದು ಅದಕ್ಕೂ ಸಾಕಷ್ಟು ಅವಕಾಶ ಇದೆ. ನಮ್ಮ ಕಾಫಿ ಮಂಡಳಿ ಮೂಲಕ ಕಾಫಿಯನ್ನ ಸಂಸ್ಕರಣೆ ಮಾಡಲಿಕ್ಕೆ ಸಾಧನ ಪಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಒಟ್ಟೆ ಈ ರೀತಿಯಾಗಿ ಬೇರೆ ಬೇರೆ ಉತ್ಪನ್ನಗಳನ್ನ ನಾವು ಅದನ್ನ ಶೇಖರಣೆ ಮಾಡಲಿಕ್ಕೆ ಮತ್ತೆ ಸಂಸ್ಕರಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ನಮ್ಮೆಲ್ಲ ರೈತರುಗಳು ಉದ್ದಿಮೆದಾರರು ಮುಂದೆ ಬರಬೇಕು. ಸ್ವಲ್ಪ ನಮ್ಮ ಇಲಾಖೆ, ಕೃಷಿ ಇಲಾಖೆ ಮತ್ತೆ ಕೈಗಾರಿಕಾ ಇಲಾಖೆಯನ್ನು ಒಳಗೊಂಡಂತೆ ಹೇಗೆ ಅವರು ಬೇರೆ ಬೇರೆ ಯೋಜನೆಗಳಲ್ಲಿ ಸಹಾಯಧನ ಇದೆ ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ಬಹುದು, ಮತ್ತೆ ಅದಕ್ಕೆ ಯೋಜನಾ ವರದಿನ ಯಾವ ರೀತಿ ಸಿದ್ಧಪಡಿಸಬೇಕು ಅವರಿಗೆ, ಮತ್ತೆ ಬ್ಯಾಂಕ್ಗಳನ್ನ ಯಾವ ರೀತಿ ಅಪ್ರೋಚ್ ಮಾಡ್ಬೇಕು ಅವರು ಸಾಲಕ್ಕೋಸ್ಕರ, ಈ ರೀತಿ ಅನೇಕ ಮಾಹಿತಿಗಳನ್ನ ಒಳಗೊಂಡಂತೆ ಅವರಿಗೆ ತರಬೇತಿ ಮತ್ತೆ ಮಾಹಿತಿ ನೀಡ್ತಾ ಇದ್ದೇವೆ ನಾವು. ಸೊ ಯೋಜನೆಯನ್ನು ಪಡ್ಕೊಳ್ಬಹುದು. ಅದಲ್ಲದೆ ನಮಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಮಾತಾಡ್ತಾ ಇರ್ಬೇಕು ನಾನು ಹೇಳ್ತಾ ಇದ್ದೆ ತಮಗೆ. ಈಗ ನಮ್ಮ ಜಿಲ್ಲೆಯಲ್ಲಿ ತೆಂಗನ್ನ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅದೇ ರೀತಿ ಈಗ ನಮ್ಗೆಲ್ಲ ಗೊತ್ತು ತೆಂಗಿನಲ್ಲಿ ಒರಿಜಿನ್ ಕೋಕೋನಟ್ ಆಯಿಲ್ ತುಂಬಾ ಬೇಡಿಕೆ ಬರ್ತಾ ಇದೆ. ಏನು ಬೇರೆ ಬೇರೆ ಎಣ್ಣೆಗಳು ಆರೋಗ್ಯದ ಮೇಲೆ ಹೇಗೆ ದುಷ್ಪರಿಣಾಮ ಬೀರ್ತಾ ಇದೆ, ಅದೇ ರೀತಿ ತೆಂಗಿನಲ್ಲಿ ಒರಿಜಿನ್ ಕೋಕೋನಟ್ ಆಯಿಲ್ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಗುಣಮಟ್ಟ ಇರ್ತದೆ, ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರ್ತದೆ. ಎಣ್ಣೆನಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಅದರಲ್ಲಿ ಬೇರೆ ಬೇರೆ ರೀತಿಯ ಪೋಷಕಾಂಶಗಳಿದೆ. ನಮಗೆ ಗೊತ್ತಾದ ನಂತರ ಈಗ ಒರಿಜಿನ್ ಕೋಕೋನಟ್ ಆಯಿಲ್ ಬೇಡಿಕೆ ದಿನದಿಂದ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಅದೇ ರೀತಿ ಕೊಬ್ಬರಿ ಎಣ್ಣೆ ಮಾಡಲಿಕ್ಕೆ ಅವಕಾಶ ಇದೆ, ಕೊಬ್ಬರಿ ಉತ್ಪನ್ನವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೆ ಇತ್ತೀಚೆಗೆ ಕೋಕೋನಟ್ ಮಿಲ್ಕ್ ಒಂದು ಬಹಳ ಬೇಡಿಕೆ ಬರ್ತಾ ಇದೆ ನಮ್ಮಲ್ಲಿ ಹೋಟ್ಲು ಉದ್ಯಮಗಳಲ್ಲಿ ಮತ್ತೆ ಬೇಕರಿಗಳಲ್ಲಿ ಕಾನ್ಫೆಕ್ಷನರಿಗಳಲ್ಲಿ ಈ ತೆಂಗಿನ ಹಾಲಿಗೆ ತುಂಬಾ ಬೇಡಿಕೆ ಬರ್ತಾ ಇದೆ. ಅದರದ್ದು ಘಟಕಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಅಸಿಕೆರೆ ಕಡೆ ಪೋಮೊಗ್ರಾನೇಟ್ ಜಾಸ್ತಿ ಬೆಳಿತೀವಿ ನಾವು, ದಾಳಿಂಬೆ ನಾವೆಲ್ಲ ದಾಳಿಂಬೆ ಹಣ್ಣನ್ನು ನೇರವಾಗಿ ಮಾರಾಟ ಮಾಡ್ತಾ ಇದೀವಿ. ಅದನ್ನ ನಾವು ಅದನ್ನ ಜ್ಯೂಸ್ ಮಾಡೋದಕ್ಕೆ ಮತ್ತೆ ಅದನ್ನ ಸಂಸ್ಕರಣೆ ಮಾಡಿ ಬೇರೆ ದೇಶಗಳಿಗೆ ಮಾರ್ಕೆಟ್ ಮಾಡೋದಕ್ಕೆ ಅವಕಾಶ ಇದೆ. ನನಗೆ ಮಾಹಿತಿ ಇರೋ ಪ್ರಕಾರ ನಮ್ಮ ಜಿಲ್ಲೆ ಮಲೆನಾಡು ಅರೆಮಲೆನಾಡು ಬಯಲು ಸೀಮೆ ಒಳಗೊಂಡಂತಹ ಜಿಲ್ಲೆ ಆಗಿರೋದ್ರಿಂದ ಬೇರೆ ಬೇರೆ ಬೆಳೆಗಳನ್ನ ನಾವು ಹೆಚ್ಚಿಗೆ ಬೆಳೆಯೋದ್ರಿಂದ ಸಂಸ್ಕರಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಇಲ್ಲೇನಂತ ಹೇಳಿದ್ರೆ ಯಾರು ಆಸಕ್ತಿ ಇದ್ದಾರೋ ಅವರು ಮುಂದೆ ಬಂದು ವಿಷಯಗಳನ್ನ ಜಾಸ್ತಿ ತಿಳಿದು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಇನ್ನೋದಕ್ಕೆ ಪೂರಕವಾಗಿ ಸರ್ಕಾರದಿಂದ ಎಲ್ಲಾ ಯೋಜನೆಗಳಡಿನಲ್ಲಿ ಕನಿಷ್ಠ 35% ಇಂದ ಗರಿಷ್ಠ 50% ವರೆಗೆ ಸಹಾಯಧನವನ್ನು ಪಡಲಿಕ್ಕೆ ಅವಕಾಶ ಇದೆ. ಅದರ ಪ್ರಯೋಜನವನ್ನ ನಾವೆಲ್ಲ ಪಡ್ಕೊಳ್ಬೇಕು. ಕಡೆಯದಾಗಿ ಇದುವರೆಗೆ ನಮ್ಮ ರೈತರಲ್ಲಿ ಒಂದು ನಂಬಿಕೆ ಇತ್ತು, ಬೆಳೆಯುವಂತದ್ದಷ್ಟೇ ನನ್ನ ಕೆಲಸ, ಸಂಸ್ಕರಣೆ ಮಾಡುವಂಥದ್ದು ಮೌಲ್ಯವರ್ಧನೆ ಮಾಡುವಂಥದ್ದು ನನ್ನದಲ್ಲ, ಅದನ್ನು ಯಾರೋ ಮಾಡ್ತಾರೆ ಅನ್ನುವಂಥದ್ದು. ಈಗ ಕಾಲ ಬದಲಾಗಿದೆ, ಇವತ್ತು ಸಾಕಷ್ಟು ಬದಲಾವಣೆಯು ಕೂಡ ನಮ್ಮ ರೈತರಲ್ಲಿ ಬಂದಿದೆ. ನಾನು ಬೆಳೆದಂಥ ಉತ್ಪನ್ನಗಳನ್ನು ನಾನೇ ಸಂಸ್ಕರಣೆಯನ್ನು ಮಾಡಬಹುದು, ನಾನೇ ಮೌಲ್ಯವರ್ಧನೆಯನ್ನು ಮಾಡಬಹುದು, ಆ ಮೂಲಕ ಹೆಚ್ಚು ಲಾಭವನ್ನು ಮಾಡಬಹುದು ಅನ್ನುವಂಥದ್ದು ಬಂದಿದೆ. ಕೆಲವರಲ್ಲಿ ಆ ಥರದ ಒಂದು ಜಾಗೃತಿ ಬಂದಿದೆ, ಇನ್ನೂ ಕೆಲವರಲ್ಲಿ ಮೂಡಬೇಕಾಗಿದೆ. ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ತರಬೇತಿ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ತಾವಾಗಲೇ ಹೇಳಿದ್ರಿ, ತೆಂಗಿನಲ್ಲಿ ಸುಮಾರು 400 ಉತ್ಪನ್ನಗಳನ್ನು ನಾವು ಮೌಲ್ಯವರ್ಧನೆ ಮಾಡಬಹುದು ಅಂತೇಳಿ. ಆದ್ರೆ ನಮಗೆ ಗೊತ್ತಿರೋಂಥದ್ದು ಒಂದೇ, ಕೊಬ್ಬರಿ ಮಿಠಾಯಿ ಒಂದು ಗೊತ್ತು, ತೆಂಗಿನೆಣ್ಣೆ ಒಂದು ಗೊತ್ತು, ಕೊಬ್ಬರಿ ಎಣ್ಣೆ ಒಂದು ಗೊತ್ತು, ಉಳಿದದ್ದೇನು ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಅವ್ರ ತರಬೇತಿಗಳು ಎಲ್ಲೆಲ್ಲಿ ಸಿಗುತ್ತೆ? ಈಗ ನೋಡಿ, ಈಗ ತೆಂಗಿನ ಉತ್ಪನ್ನಗಳಿಗೆ ವಿಶೇಷವಾಗಿ ನಮ್ಮ ತೋಟಗಾರಿಕೆ ಇಲಾಖೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ ನಾವು. ಅದು ಯಾವುದೇ ಉತ್ಪನ್ನ ಆಗಲಿ, ಅದು ನೀರಾದಿಂದ ಮಾಡುವಂತ ಉತ್ಪನ್ನಗಳಾಗಲಿ, ಎಳ್ನೀರಿಂದ ಮಾಡುವಂತ ಉತ್ಪನ್ನಗಳನ್ನಾಗಲಿ, ತೆಂಗಿನಕಾಯಿಯಿಂದ ಅಥವಾ ಕೊಬ್ಬರಿಯಿಂದ ಯಾವುದೇ ಉತ್ಪನ್ನಗಳನ್ನ ಮಾಡಬಹುದು, ನಮ್ಮ ಇಲಾಖೆಯಿಂದ ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಇಲಾಖೆ ಮತ್ತೆ ತೆಂಗು ಅಭಿವೃದ್ಧಿ ಮಂಡಳಿ ನಮ್ಮ ಸಹಯೋಗದಲ್ಲಿ, ಮತ್ತೆ ನಮ್ಮದು ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರ ಕಾಸರಗೋಡು. ಸೊ ಇವರೆಲ್ಲ ಒಳಗೊಂಡಂತೆ ನಾವೇ ತರಬೇತಿ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಮೂಲಕನೇ ಆಯೋಜನೆ ಮಾಡ್ತಾ ಇದ್ದೇವೆ ನಾವು. ಸೊ ಅದರ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಇನ್ನು ಹಣ್ಣಿನ ಬೆಳೆಗಳಾದರೂ ಸಹ ನಾವೇ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬೇರೆ ಬೇರೆ ಬೆಳೆಗಳಲ್ಲಿ ಈಗ ರಾಗಿ, ಭತ್ತ, ಅಕ್ಕಿ ಅಥವಾ ಜೋಳ, ಇದರಲ್ಲೂ ಸಹ ಅನೇಕ ನಾವು ಸಂಸ್ಕರಣಾ ಪದಾರ್ಥಗಳನ್ನ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೃಷಿ ಇಲಾಖೆ ಕಡೆಯಿಂದ ತರಬೇತಿ ಕಾರ್ಯಕ್ರಮ ಮಾಹಿತಿ ಸಿಗ್ತಾ ಇದೆ. ನಾವೇನ್ ಮಾಡೋಕೆ ಮೊದಲು ನಮಗೆ ಆಸಕ್ತಿ ಬರಬೇಕು, ಏನ್ ಮಾಡ್ಬೇಕಂತ ಒಂದು. ಎರಡನೇದು, ಈಗ ಕೇಂದ್ರ ಸರ್ಕಾರ ಕಳೆದ ವರ್ಷದಿಂದ ನಮ್ಮ ರೈತ ಉತ್ಪಾದನಾ ಸಂಸ್ಥೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ಈಗ ಪ್ರಮೋಟ್ ಮಾಡ್ತಾ ಇದ್ವಿ ನಾವು. ಸುಮಾರು ನಮ್ಮ ಜಿಲ್ಲೆಯಲ್ಲೇ ನಾವೆಲ್ಲ ಇಲಾಖೆಗಳು ಸೇರಿ ಸುಮಾರು 25-30 FPOಗಳನ್ನ ಮಾಡಿದೀವಿ. ಈಗಾಗಲೇ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡಿದ್ದೇವೆ. ರೈತ ಉತ್ಪಾದಕ ಸಂಸ್ಥೆ ಮುಖ್ಯ ಉದ್ದೇಶ ಇದನ್ನೇ, ಏನು ರೈತರು ಬೆಳೀತಾರೆ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆಯನ್ನು ಒದಗಿಸುವಂತದ್ದು, ಅದು ಸಾಮೂಹಿಕವಾಗಿ ಮಾರುಕಟ್ಟೆ ಮಾಡುವಂತದ್ದು, ಜೊತೆಗೆ ಉತ್ಪನ್ನ ಜಾಸ್ತಿ ಆದ ಸಂದರ್ಭದಲ್ಲಿ ಅದನ್ನು ಸಂಸ್ಕರಣೆ ಮಾಡುವಂತದ್ದು. ಸರ್ಕಾರ ಈಗಾಗಲೇ ಅವರಿಗೆ ರಿವಾಲ್ವಿಂಗ್ ಫಂಡ್ ಸಹ ಕೊಡ್ತಾ ಇದೆ, ಅಂದ್ರೆ ಮ್ಯಾಚಿಂಗ್ ಗ್ರಾಂಟ್ ಕೊಡ್ತಾ. ಈಗ ಸರ್ಕಾರ ಕೊಡೋದುಂಟು ಅದಕ್ಕೆ, ಈಗ 10 ಲಕ್ಷ ನಾವು ಕಲೆಕ್ಟ್ ಮಾಡಿದ್ರೆ ಸರ್ಕಾರ 10 ಲಕ್ಷ ಅವರಿಗೆ ಹಾಗೆ ಕೊಡ್ತಾರೆ ಅವರಿಗೆ. ಸೊ ಆ 10 ಲಕ್ಷ ಉಪಯೋಗ ಮಾಡ್ಕೊಂಡವರು ಖಂಡಿತವಾಗಿ 20 ಲಕ್ಷಕ್ಕೆ ಒಳ್ಳೆ ಏನಾದ್ರು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸಂಸ್ಕರಣಾ ಘಟಕವನ್ನ ಅಥವಾ ಶೇಖರಣಾ ಘಟಕವನ್ನ ತೆರೆಯಬಹುದು ಅವರು. ಸೊ ಆ ನಿಟ್ಟಿನಲ್ಲಿ ರೈತರುಗಳು ಹಿರಿದಿ FPOಗಳಾಗಬಹುದು ಅಥವಾ ಸೊಸೈಟಿಗಳಾಗಬಹುದು, ಈ ಸಿಗುವಂತ ಸಂಪನ್ಮೂಲಗಳು ಉಪಯೋಗ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಇನ್ನೂ ಅದಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಸಂಘಟನೆ ಮೂಲಕ ರೈತರುಗಳು ಅಥವಾ ಉದ್ದಿಮೆದಾರರು ಸಹ ಸ್ವತಃ ಮುಂದೆ ಬಂದು ಈ ರೀತಿ ಘಟಕಗಳ ನಿರ್ಮಾಣ ಮಾಡೋದಕ್ಕೆ ಇಲಾಖೆಗಳ ಸಂಪರ್ಕ ಮಾಡಿದ್ರೆ ಸಾಕಷ್ಟು ಸಹಾಯಧನ ಇದೆ ಮತ್ತೆ ಸಾಕಷ್ಟು ಅವಕಾಶಗಳನ್ನು ಇದೆ ಸರ್. ಮತ್ತೆ ಮಾರುಕಟ್ಟೆ ಮಾಡಲಿಕ್ಕೆ ಅವಕಾಶಗಳಿದೆ, ಇದನ್ನು ಉಪಯೋಗ ಮಾಡ್ಕೊಳ್ಬಹುದು ಅವರು. ಒಳ್ಳೇದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಈ ಕುರಿತಂತೆ ತೋಟಗಾರಿಕೆ ಇಲಾಖೆಯ HR ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಆಲೂಗೆಡ್ಡೆಯ ಬೆಳೆಯಲ್ಲಿ

ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳೇ ಇರದವರು, ಮಕ್ಕಳೇ ಬೇಡ ಅಂತಾರೆ, ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು. ಈ ಭೂಮಿಲಿ ಆನಂದ ಇವರಿಲ್ಲ, ಈ ಬಾಳಲ್ಲಿ ಕಣ್ಣೀರು ಇವರಿಂದ, ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು, ಮಕ್ಕಳೇ ಇರದವರು, ಮಕ್ಕಳೇ ಬೇಡ ಅಂತಾರೆ, ಮಕ್ಕಳ ಹೆತ್ತವರು, ಮಕ್ಕಳ ಹೆತ್ತವರು.